ವಾತಾವರಣ, ಕೆಲವು ಕಡೆ ಬೆಳಗಿನ ಜಾವ ಮಂಜು ಮುಸುಕುವ ಸಾಧ್ಯತೆ. ಗರಿಷ್ಠ 28, ಕನಿಷ್ಠ 16 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಸಂಭವ. ಈಗ ಮತ್ತೊಮ್ಮೆ ಮುಖ್ಯಾಂಶಗಳು. ನೂತನ ಡಿಜಿಟಲ್ ಆರ್ಥಿಕ ನಿಯಂತ್ರಣ ನೀತಿ ಶೀಘ್ರ ಜಾರಿ, ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್. 2025 ವೇಳೆಗೆ ಎಥೆನಾಲ್ ಉತ್ಪಾದನೆ ಶೇಕಡ 20ಕ್ಕೆ ಹೆಚ್ಚಿಸುವ ಗುರಿ ಪ್ರಹ್ಲಾದ್ ಜೋಶಿ. ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರ ಗೌರವಧನ ದ್ವಿಗುಣಗೊಳಿಸಿ ಸರ್ಕಾರದ ಆದೇಶ. ರಾಜ್ಯ ವಿಧಾನಮಂಡಲದ ಅಧಿವೇಶನ ಬೆಳಗಾವಿಯಲ್ಲಿ ನಾಳೆಯಿಂದ ಆರಂಭ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಆಕಾಶವಾಣಿ ಮಡಿಕೇರಿ ಸುದ್ದಿ ಜೊಂಪೆ. ಪ್ರಾಯೋಜಕರು ಕೊಡಗು ದಕ್ಷಿಣ ಕನ್ನಡ ಗೌಡ ಸೌಹಾರ್ದ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್, ಬೆಂಗಳೂರು ಕುಶಾಲ್ ನಗರ, ಮಡಿಕೇರಿ. ಇಲ್ಲಿ ಆಕರ್ಷಕ ಬಡ್ಡಿದರದಲ್ಲಿ ವಿವಿಧ ಸಾಲ ಸೌಲಭ್ಯ, ಠೇವಣಿ ಮೇಲೆ ಆಕರ್ಷಕ ಬಡ್ಡಿದರ, ಚಿಟ್ ಫಂಡ್ ಹಾಗೂ ಇ ಸ್ಟಾಂಪ್ ಸೌಲಭ್ಯವಿದೆ. ಹೆಚ್ಚಿನ ಮಾಹಿತಿಗಾಗಿ ಹತ್ತಿರದ ಶಾಖೆಯನ್ನು ಸಂಪರ್ಕಿಸಿ. ಸುದ್ದಿ ಜೊಂಪೆ ಓದ್ತಾ ಇರುವವು ಮಜ್ಜಿಗೌಡನ ಪ್ರೇಮ ಪ್ರಕಾಶ್ ಜೊಂಪೆನ ವಿವರ. ಕೊಡಗು ಜಿಲ್ಲಾಡಳಿತ, ಕೊಡಗು ಜಿಲ್ಲಾ ಪಂಚಾಯತ್ ಹಾಗೆ ತೋಟಗಾರಿಕೆ ಸಹಾಯಕ ಇಲಾಖೆ ಕಡೆಯಿಂದ ಇದೇ ತಿಂಗಳ 24 ಮತ್ತು 25ರಂದು ಮಡಿಕೇರಿನ ರಾಜಸೀಟ್ ಉದ್ಯಾನವನದಲ್ಲಿ ಜೇನು ಉತ್ಸವ ಹಬ್ಬನ ಆಯೋಜನೆ ಮಾಡಿಳು. ಕೊಡಗಿನ ಜೇನುತುಪ್ಪ ತನ್ನದೇ ಆದ ಗುಣನ ಹೊಂದಿದ್ದು ಜೇನಿಗೆ ದೇಶ ವಿದೇಶದಲ್ಲಿ ಜಾಸ್ತಿ ಬೇಡಿಕೆ ಉಂಟು. ಇದರಿಂದ ಕೊಡಗುಲಿ ಇನ್ನಷ್ಟು ಜೇನು ಕೃಷಿಗೆ ಉತ್ತೇಜನ ತಕ್ಕಂಬಕ್ಕೆ ಜೇನು ಬೆಳೆಗಾರರು, ವಿಜ್ಞಾನಿಗ, ಜೇನು ಕೃಷಿ ಅಧಿಕಾರಿಗ, ಜೇನು ಸೊಸೈಟಿ ಮತ್ತು ಜೇನು ಪರಿಕರ ತಯಾರಕರು ಜೇನುತುಪ್ಪ ಉತ್ಪಾದನೆ ಕಂಪನಿಗೆ ಒಂದೇ ವೇದಿಕೆಗೆ ಸೇರಿಸಿ ಕೊಡಗಿನ ಜೇನ್ನ ಪರಿಚಯಿಸುವ ಉದ್ದೇಶದಿಂದ ಈ ಉತ್ಸವ ಆಯೋಜಿಸಿಳು. ಇದರ ಬಗ್ಗೆ ಜಾಸ್ತಿ ಮಾಹಿತಿ ಬೇಕಾರೆ ವಸಂತ್ ಬಿಡಿ, ಜಿಲ್ಲಾ ಜೇನು ಕೃಷಿ ಅಭಿವೃದ್ಧಿ ಅಧಿಕಾರಿನ ಸಂಪರ್ಕಿಸಕ. ಕೂಡಿಗೆ ಯುವ ಸಬಲೀಕರಣ ಮತ್ತೆ ಕ್ರೀಡಾಶಾಲೆಯಲ್ಲಿ ಅಭ್ಯಾಸ ಮಾಡುತ್ತಿದ್ದ ನಾಪೋಕ್ಲನ ಬಿದ್ದಾ ತಂಡ ಬೋಪಣ್ಣ ಜೂನಿಯರ್ ಹಾಕಿ ಪೈಪೋಟಿಯಲ್ಲಿ ರಾಷ್ಟಮಟ್ಟಕ್ಕೆ ಆಯ್ಕೆಯಾಗಳು. ಈ ಹೈದ ಬಿದ್ದಾ ತಂಡ ಸ್ವರ್ಣ ಮತ್ತೆ ಹರ್ಷ ದಂಪತಿಗಳ ಮಂಗ. ಸರ್ಕಾರಿ ಸ್ಕೂಲ್ ಮುಖ್ಯ ಶಿಕ್ಷಕ ಟಿಜಿ ಪ್ರೇಮ್ ಕುಮಾರ್ ಅವಕೆ ಮೈಸೂರಿನ ಶರಣು ವಿಶ್ವವಚನ ಫೌಂಡೇಶನ್ ಕಡೆಯಿಂದ 2022 ಸಾಲಿನ ರಾಜ್ಯಮಟ್ಟದ ಚಿನ್ಮಯ ಜ್ಞಾನಿ ಶಿಕ್ಷಕ ಪ್ರಶಸ್ತಿಗೆ ಪಾಜನರಾಗಳು. ಕೊಡಗು ಜಿಲ್ಲೆನ ಕೃಷಿ ಇಲಾಖೆ ಕೃಷಿ ತಂತ್ರಜ್ಞಾನ ನಿರ್ವಹಣಾ ಸಂಸ್ಥೆ ಕಡೆಯಿಂದ ಖಾಲಿ ಇದ್ದ ಸಹಾಯಕ ತಾಂತ್ರಿಕ ವ್ಯವಸ್ಥಾಪಕರ ಹುದ್ದೆನ ಒಪ್ಪಂದದ ಮೇಲೆ 2022-23 ಸಾಲಿನ ಸೀಮಿತ ಅವಧಿ ನೇಮಕಾತಿ ಮಾಡ್ಕಂಬಕ್ಕೆ ಅರ್ಜಿನ ಕರೆದಳು. ಈ ಹುದ್ದೆಗೆ ಅರ್ಹರಿದ್ದ ಅಭ್ಯರ್ಥಿಗಳಿಗೆ ತಾರೀಖು 23 ಆಖೇರಿ ದಿನ ಆಗುಟ್ಟು. ಇದರ ಬಗ್ಗೆ ಜಾಸ್ತಿ ಮಾಹಿತಿ ಬೇಕಾರೆ ಜಂಟಿ ಕೃಷಿ ನಿರ್ದೇಶಕರು ಕೊಡಗು ಜಿಲ್ಲೆ ಮಡಿಕೇರಿ ಇವರನ್ನ ಸಂಪರ್ಕಿಸಕೃತ ಕೃಷಿ ನಿರ್ದೇಶಕಿ ಶಬಾನ ಎಂ ಶೇಖ್ ಅವು ಮಾಹಿತಿ ಕೊಟ್ಟಳು. ಕಳೆದ 5 ದಶಕದ ಕರಾಟೆ ಕ್ಷೇತ್ರದಲ್ಲಿ ಕೊಡಗಿನ ಸಿಎಸ್ ಅರುಣ್ ಮಾಚಯ್ಯ ಅವಕೆ ಸಿಟಾರಿಯೋ ಕರಾಟೆ ಒಕ್ಕೂಟ ಕಡೆಯಿಂದ ಜೀವಮಾನ ಸಾಧನೆಗಾಗಿ ಇನಾಮ್ ನೀಡಿ ಗೌರವಿಸಲಾಯಿತು. ಭಾರತ ಸ್ಕೌಟ್ಸ್ ಮತ್ತು ಗೈಡ್ಸ್ ರಾಜ್ಯ ಸಂಸ್ಥೆ ಮತ್ತು ಮೂಡಬಿದ್ರೆ ಆಳ್ವಾಸ್ ವಿದ್ಯಾಸಂಸ್ಥೆ ಕಡೆಯಿಂದ ಇದೇ ತಿಂಗಳ 21ರಿಂದ 21ಕ್ಕೆ ಮುಟ್ಟ ಅಂತಾರಾಷ್ಟೀಯ ಸಾಂಸ್ಕೃತಿಕ ಜಾಂಬೂರಿ ನಡೆದತೆ ತಾ ಗೊತ್ತಾಗುಟ್ಟು. ಚೇರಂಬಾನೆ ಗೌಡ ಸಮಾಜ ಮತ್ತು ಕೊಡಗುಗೌಡ ಯುವ ವೇದಿಕೆ ಕಡೆಯಿಂದ ಇದೇ ತಿಂಗಳ 25ರಂದು ಗ್ರಾಮ ಗ್ರಾಮಗಳ ಮಧ್ಯೆ 10 ಕುಟುಂಬ 12 ಗೋತ್ರ ಕೊಡಗುಗೌಡರ ಕ್ರಿಕೆಟ್ ಪೈಪೋಟಿ ಹಂಗೆ 0.22 ಮತ್ತು 12 ಬೋರು ಬಂದೂಕು ಗುರಿ ಹೊಡೆಯುವ ಪೈಪೋಟಿ ನಡೆದಿದೆ. ಚೇರಂಬಾನೆ ಅರುಣ ಪದವಿ ಪೂರ್ವ ಕಾಲೇಜು ಆಟದ ಬಾನೆಯಲ್ಲಿ ನಡೆದಿದೆ. ಖುಷಿ ಇದ್ದವು ಹೆಸರನ್ನು ನೋಂದಾಯಿಸಿಕೊಳ್ಳಕ್ಕೆ ಜಾಸ್ತಿ ಮಾಹಿತಿ ಬೇಕಾರೆ 8768971167ನ ಸಂಪರ್ಕಿಸಕೃತ ಕೂಡಕಂಡಿ ರಾಜೇಶ್ ಅವು ಮಾಹಿತಿ ಕೊಟ್ಟಳು. ಇಲ್ಲಿಗೆ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಕೊಡಗು ದಕ್ಷಿಣ ಕನ್ನಡ ಗೌಡ ಸೌಹಾರ್ದ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್, ಬೆಂಗಳೂರು ಕುಶಾಲ್ ನಗರ, ಮಡಿಕೇರಿ. ಆಕಾಶವಾಣಿ ಮಡಿಕೇರಿ ನಿಧನ ಸುದ್ದಿ. ಪಾರಣೆ ಕೈಕಾಡು ಕರಳನ ಪೊನ್ನಂಪೇಟೆ ತ್ಯಾಗರಾಜ ರಸ್ತೆಲು ವಾಸಯಿಂಜ ಮಾಜಿ ಪಟ್ಟಳಕಾರ ಪಾಡೆಯಂಡ ಸುಬ್ಬಯ್ಯ ಇಂದು ಮರಣಪಟ್ಟಿತು. 84 ಬಯತರ ಪಾಡೆಯಂಡ ಸುಬ್ಬಯ್ಯ ಆಯಂಡ ಚಾವು ತಡಿನ ದಂಡನೆ ಮೋವ ಚೇಂದಂಡ ದೀಪಂಡ ಮನೆಯಲ್ಲಿ ಬೆಚ್ಚಿತು. ನಾಳೆ ಪೊಲಕ 9 ಗಂಟೆಗೆ ಪೊನ್ನಂಪೇಟೆ ಕೊಡವ ಸಮಾಜ ಕ್ಯಾಕೊಳತು ಆಕಿರಿ ಕಾರ್ಯ ನಡೆತುವ ಅಂದು ಒಕ್ಕಕರ ಅರಿಚಿಟ್ಟಿತು. ಹೆಬ್ಬಾಲೆ ಗ್ರಾಮದ ನಿವೃತ್ತ ಶಿಕ್ಷಕ ಎಚ್ಎಂ ವೀರಾಚಾರ್ ಅವರು ಇಂದು ನಿಧನರಾದರು. 91 ವರ್ಷ ಪ್ರಾಯದ ಎಚ್ಎಂ ವೀರಾಚಾರ್ ಅವರ ಅಂತ್ಯಕ್ರಿಯೆ ನಾಳೆ ಹೆಬ್ಬಾಲೆಯಲ್ಲಿ ನಡೆಯಲಿದೆ. ಇದೇ ತಿಂಗಳ 15ರಂದು ಮರಣಪಟ್ಟ ಶುಂಟಿಕೊಪ್ಪ ಹರದೂರಿನ ಪಾರೆ ಶಾಂತಿ ಲಕ್ಷ್ಮಮ್ಮ ವಯಸ್ಸು 71, ತವರ್ಮನೆ ಮೂಟೆ 60. ಪಾರೆ ಶಾಂತಿ ಲಕ್ಷ್ಮಮ್ಮ ಅವರ ಅಂತ್ಯಕ್ರಿಯೆ ನಾಳೆ ಮೃತರ ಸ್ವಂತ ಮನೆಯಲ್ಲಿ ನಡೆಯಲಿದೆ ಎಂದು ಕುಟುಂಬಸ್ಥರು ತಿಳಿಸಿದ್ದಾರೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಸುದ್ದಿ ಸಮಾಚಾರ ಉದ್ಯನುಳ್ಳ ಚೊಟ್ಟಣ ದಿವ್ಯಾ ಪ್ರದೀಪ್. ಜಿಲ್ಲಾಡಳಿತ, ಕೊಡಗು ಜಿಲ್ಲಾ ಪಂಚಾಯಿತಿ, ಪಿಂಜ ತೋಟಗಾರಿಕೆ ಇಲಾಖೆ ರಾಧನೆಯಲ್ಲಿ ಇದೇ 24-25 ಮಡಿಕೇರಿ ರಾಜಸೀಟ್ ಪೂತೋಟತ್ತು ತೇನು ನಮ್ಮ ನಡಪ ಕೊಡಗರ ತೇನುಕ್ಕೆ ತಾಂಡದೆಯಾದ ಗುಣ ಇಂಜಿತ್ ದೇಶ ಪೊರದೇಶತ್ತು ಏರ ಬೋಡಿಕೆ ಉಂಡು. ಆನ ಉಂಡು ಕೊಡಗಲು ತೇನು ಕೃಷಿಗೆ ಪುರುಡು ಕೊಡಪಕ್ಕೆ ತೇನು ಬೊಳೆಕಾರ ವಿಜ್ಞಾನಿಯ ಅಧಿಕಾರಿಯ ಪಿಂಜ ತೇನು ಸೊಸೈಟಿ ತೇನು ಉತ್ಪಾದನೆ ಕಂಪನಿನ ಒರೇ ವೇದಿಕೆಯಲ್ಲಿ ಎಡ್ತ ಬಂದಿತ್ತು. ಕೊಡಗರ ತೇನಿನ ಗ್ರಾಹಕಕ್ಕೆ ಪರಿಚಯ ಮಾಡಿಕೊಡಪಕ್ಕೆ ತೇನು ನನ್ಮೆನ ಏರ್ಪಾಡು ಮಾಡಿತು. ಸ್ಥಳೀಯ ಸಂಶೋಧನಾ ಕೇಂದ್ರದ ವಿಜ್ಞಾನಿಯ, ಅರಣ್ಯ ಕಾಲೇಜರ ತೇನು ವಿಭಾಗದ ವಿಜ್ಞಾನಿಯ, ಪಿಂಜ ಇಲಾಖೆರ ತೇನು ಕೃಷಿ ಅಧಿಕಾರಿಗಳೊಂದು ತೇನು ಚಾಕುವಾಂಡ ಮೀದ ತಾಂತ್ರಿಕ ಮಾಹಿತಿ ಪಿಂಜ ಪ್ರದರ್ಶನ ನಡಪ. ಏರ ವಿವರತ್ನ ತೋಟಗಾರಿಕೆ ಉಪನಿರ್ದೇಶಕಗಳನ್ನ ಚೆಕ್ಕೆರ ಪ್ರಮೋದರೈಗಳೊಂದು ಅರಂಜೋಲು. ಪೊಂಗಕ್ಕೆ ಭದ್ರತೆ ಕೊಡಪಕ್ಕೆ ತೋಕು ತರಬೇತಿನ ಕಡ್ಡಾಯ ಆಯಿತು. ಸರ್ಕಾರ ಹತ್ರ ಆದನೆಯಲ್ಲಿ ಕೊಡ್ಕೊಂಡು ತೋಕು ಲೈಸೆನ್ಸ್ ವಿನಾಯಿತಿ ಕಾಗದ ಕೊಡಗರ ಎಲ್ಲಾ ಐನ್ ಮನೆಂಜ ಅದದು ಒಕ್ಕಗಾರಕ್ಕೆ ಕೊಡಪನಕ್ಕೆ ಮಾಡೋಂಡು ಕುಂದು ಕೂಡು ನನಗೆ ಪಲತರತ್ರ ಹಕ್ಕೊತ್ತಾಯತ್ನ ಕೊಡವ ನ್ಯಾಷನಲ್ ಕೌನ್ಸಿಲರ ಆದನೆಯಲ್ಲಿ ದಕ್ಷಿಣ ಕೊಡಗರ ಕುರ್ಚಿ ಗ್ರಾಮತ್ರ ಅಜ್ಜಮಡ ಕುಟುಂಬತ್ರ ಅಲ್ಲಿ ಏರ್ಪಾಡು ಮಾಡಿ ತಿಂಜ 13ನೇ ಕಾಲತ್ರ ತೋಕು ನಮ್ಮೆಲೆ ಕೈ ಕಟ್ತಂಡತ್ತು. ಈ ತೋಕು ನಮ್ಮೆರ ಮಾರಿಪತ್ತು ಪಲತ್ರ ಕಾರ್ಯಕ್ರಮ ನಡೆದತ್ತು. ಪಿಂಜ ಬೋರೆ ಬೋರೆ ಕೋವಲು ಸಾಧನೆ ಮಾಡಿದ ಸಾಧಕಂಕು ಕೊಡವ ವಿಭೂಷಣ ಪ್ರಶಸ್ತಿನ ಸಿಎನ್ ಸಿರಮುಕ್ರಿ ನಂದಿ ನೆರವಣ ನಾಚಪ್ಪ ಕೊಡ್ತತ್ತು. ಕೊಟ್ಟಿಗತ್ತಿರ ಪ್ರಕಾಶ್ ಕಾರ್ಯಪ್ಪ ನಿರ್ದೇಶನತ್ರ ನಾಡಪೆದ ಆಶ ಕೊಡವ ಸಿನಿಮಾಕ್ಕೆ ಬೆಸ್ಟ್ ಡೈರೆಕ್ಟರ್ ಅವಾರ್ಡ್ ಕಿಟ್ಟಿತ್ತು. ಕರ್ನಾಟಕ ಲೋಕಾಯುಕ್ತ ಅಧಿಕಾರಿಯ ನಾಳೆಂಜ ಪೊಲಕ 11 ಗಂಟೆಂಜ ಮಧ್ಯಾಹ್ನ 1 ಗಂಟೆಗೆತ್ತನೆ ಸೋಮರ್ಪೇಟೆರ ಬೆಂದು ಬಿಡಾರತ್ತು. ಪಿಂಜ 23ಂದಾಂಗ ಪೊಲಕ 11 ಗಂಟೆಂಜ 1 ಗಂಟೆಗೆತ್ತನೆ ಮಡಿಕೇರಿಯ ಸುದರ್ಶನ ಬೆಂದು ಬಿಡಾರತ್ತು. ಕರ್ನಾಟಕ ಲೋಕಾಯುಕ್ತ ಕಾಯ್ದೆರಡಿಲು ಪುಕಾರ ಅರ್ಜಿನ ಎಡ್ತುವುದುಂಡು. ಸಾರ್ವಜನಿಕಂಗ ಈ ಅವಕಾಶತ್ನ ಉಪಯೋಗಿಸುಟ್ಟು ಮಡಿಕೇರಿಯ ಕರ್ನಾಟಕ ಲೋಕಾಯುಕ್ತ ಪೊಲೀಸ್ ಅಧೀಕ್ಷಕಂಗ ರಿಚಿಟಿತು. ಕೊಡಗು ಜಿಲ್ಲಾ ಅಥ್ಲೆಟಿಕ್ ಅಸೋಸಿಯೇಷನ್ ರಾಧನೆಯಲ್ಲಿ ಇದೇ 20-21 ಜಿಲ್ಲಾ ಮಟ್ಟತ್ರ 14 ಪಿಂಜ 16 ಬಯತ್ರ ಮೂಡಿ ಮಕ್ಕಕ್ಕೆ ಕಿಣ್ಣ ಮಕ್ಕಕ್ಕೆ ಅಥ್ಲೆಟಿಕ್ ಕಲಿಕೂಟ ಪಿಂಜ ಆಯ್ಕೆ ಪ್ರಕ್ರಿಯೆ ಕೂಡಿಗೆ ಸರ್ಕಾರಿ ಸ್ಕೂಲ್ರ ಕಲಿಪರಂಬಲು ನಿರುಕ್ಕು ಮಾಡಿದ ದಿನತ್ರಂದು ಪೊಲಕ 10 ಗಂಟೆಗೆ ನಡಪ. ಕೈಂಜ ಸುಮಾರು ಕಾಲ ತೊಟ್ಟು ಕರಾಟೆ ಕೋವಲು ಬುಡತೆ ಮಾಡಿನ ಸೇವೆ ಕಾಯ್ತು ಕೊಡಗರು ಚೆಪ್ಪುಡಿರ ಅರುಣ್ ಮಾಚಯ್ಯ ಹಿಂಗಕ್ಕೆ ವಿಶ್ವ ಶಿಟಾರಿಯೋ ಕರಾಟೆ ಒಕ್ಕೂಟತ್ರ ಆದನೆಯಲ್ಲಿ ಜೀವಮಾನ ಸಾಧನೆ ಕಾಯ್ತು. ಸಿಂಗಾಪುರತ್ತು ನಡೆದ ಶಿಟಾರಿಯೋ ಕರಾಟೆ ಸಂಸ್ಥೆಯ 58ನೇ ಕಾಲತ್ರ ನಮ್ಮೆಲೆ ಪ್ರಶಸ್ತಿ ಕೊಡ್ತಿತ್ತು ಗೌರವ ಕಾಟುಚಿ. ಈಯಂಗ ಶಿಟಾರಿಯೋ ಕರಾಟೆನ ಭಾರತತ್ರ ಮಾತ್ರ ಅಲ್ಲತೆ ಏಷ್ಯಾತ್ತು ಪರಿಚಯ ಮಾಡಿಕೊಡಪಲ್ಲಿ ನೈಚಣುಂಡು. ಮಿಂಜತ್ರತ್ರ ಪೀಳಿಗೆ ಪರಿಚಯ ಮಾಡೋಕೆ ನೈಚಣುಂಡು. ಸೋಮರ್ಪೇಟೆ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಗರೋತ್ಥಾನ ಯೋಜನೆಯಡಿಯಲ್ಲಿ ಕೈ ಕೆಡ್ತಾವ ಬೋರೆ ಬೋರೆ ಅಭಿವೃದ್ಧಿ ಕಾಮಗಾರಿಗೆ ಶಾಸಕ ಮಂಡೇಪಂಡ ಅಪ್ಪಚ್ಚು ರಂಜನ್ ರೈಂಗ ಚಾಲನೆ ಕೊಡ್ತದೆ. ಅಲ್ಲಿಯ ತಕ್ಪರಂದಾವು ಈ ಯೋಜನೆಯಡಿಯಲ್ಲಿ ಪಂಚಾಯಿತಿಗೆ 2.6 ಕೋಟಿ ಅನುದಾನ ಬಿಡುಗಡೆ ಆಯ್ತು. ಇದತ್ತು ರೋಡ್ ಪಣಿ ಚರಂಡಿ ಮೋರಿ ಕೆರೆ ಪಿಂಜ ಪೂತೋಟ ನಿರ್ಮಾಣ ಮಾಡುವ ಅಂದು ಶಾಸಕಂಗ ಅಣ್ಣುಚಿ. ನಾಳೆಂಜ ಇದೇ 31ಂದಾಂಗೆತ್ತನೆ ಸಿವಿಲ್ ಕೋರ್ಟ್ಗೆ ರಜೆ ಉಳ್ಳಾನುಗೊಂಡು ಜಿಲ್ಲಾಧಿಕಾರಿರ ಕೋರ್ಟ್ನ ನಾಳೆಂಜ 31ಂದಾಂಗೆತ್ತನೆ ನಡಪ ವಿಚಾರಣೆನ ಮಿಂಜಕ್ಕೆ ತೆರಕಿ ತಿಂದು ಜಿಲ್ಲಾಧಿಕಾರಿ ಡಾಕ್ಟರ್ ಬಿಸಿ ಸತೀಶ್ ಎಣ್ಣುಚಿ. ಮಡಿಕೇರಿಯ ಇಸಿಎಚ್ಎಸ್ ಪಾಲಿಕ್ಲಿನಿಕ್ಲು ನಾಳೆ ಡಾಕ್ಟರ್ ಇಪ್ಪಲೆ ಅನ್ನನೆ ನಾಳೆಂಜ ಇದೇ 20ಂದಾಂಗೆತ್ತನೆ ಪಲ್ಲು ಡಾಕ್ಟರ್ ಇಪ್ಪಲೆ ಎಂದು ಪ್ರಕಟಣೆ ಅರಿಚಿಟಿತು. ಕೊಡಗು ಜಿಲ್ಲಾ ಗೃಹರಕ್ಷಕ ದಳತ್ರ ಆದನೆಯಲ್ಲಿ ಗೃಹರಕ್ಷಕಂಗಡ ನಾಳೆ ಪೊಲಕ 10:30 ಗಂಟೆಗೆ ಜಿಲ್ಲಾ ಗೃಹರಕ್ಷಕ ದಳತ್ರ ಕಚೇರಿ ಪರಂಬಲು ನಡಪ. ವಿರಾಜಪೇಟೆ ಕೊಡೋ ಸಮಾಜ ಪೊಮ್ಮಕ್ಕಡ ಒಕ್ಕೂಟ ಪಿಂಜ ಕೊಡೋ ಸಮಾಜತ್ರ ಆದನೆಯಲ್ಲಿ ಮತ್ತೊಂದು 20ಂದಾಂಗ ಪೊಲಕ 10:30 ಗಂಟೆಗೆ ಸಮಾಜತ್ರ ಮಂದು ಮನೆಯಲ್ಲಿ ಪುತ್ತರಿ ಊರೊರಮೆ ಕಾರ್ಯಕ್ರಮ ನಡಪಂದು ಕೊಡೋ ಪೊಮ್ಮಕ್ಕಡ ಕೂಟತ್ರ ಅಧ್ಯಕ್ಷೆ ಮನೆಪಂಡ ಕಾಂತಿ ಸತೀಶ್ ಎಣ್ಣಿತು. ಯುವ ಸಬಲೀಕರಣ ಪಿಂಜ ಕ್ರೀಡಾ ಇಲಾಖೆ ರಾಧನೆಯಲ್ಲಿ ನಡ್ತಿಯನ್ನುಳ್ಳ ರಾಜ್ಯ ವಲಯತ್ರ ಕಲಿ ಸ್ಕೂಲ್ ಪಿಂಜ ಹಾಸ್ಟೆಲ್ಕ್ಕೆ ಕೂಡುವಕ್ಕೆ 8ನೇ ಕ್ಲಾಸ್ ಪಿಂಜ 1ನೇ ಪಿಯುಸಿಗೆ ಕಲಿಕಾರಡ ಆಯ್ಕೆ ಇದೇ 28ಂಗ ಮಡಿಕೇರಿ ತಾಲೂಕು ಮಡಿಕೇರಿ ಜನರು ತಿಮ್ಮಯ್ಯ ಕಲಿಪರಂಬಲು ಪಿಂಜ 29ಂಗ ಸೋಮರಪೇಟೆ ಕುಶಾಲನಗರ ತಾಲೂಕು ಕೂಡಿಗೆ ಸರ್ಕಾರಿ ಕಲಿಪರಂಬಲು ನಡಪ. ಇಲ್ಲಿಗೆ ಬೈಟೆತ್ರ ಸುದ್ದಿ ಸಮಾಚಾರ ತಂದತ್ತು. ಸುದ್ದಿ ಸಮಾಚಾರ ಪ್ರಸಾರವಾಯಿತು. ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 7 ಗಂಟೆಯಾಗಲಿದೆ. ಮುಂದಿನ ಕಾರ್ಯಕ್ರಮ ಇದೀಗ ಬೆಂಗಳೂರು ಕೇಂದ್ರದಿಂದ.

ಬಗ್ಗೆ ನಿನಗೇಳಲಿ, ನಿನ್ನ ಮೈಯ ತುಂಬ ಕಣ್ಣಿದೆ. ಮರದಾಳದ ರಸಮಂಜರಿ ರಂಗೇರಿ ನಿನ್ನ ಕಾದಿದೆ. ಇಸುಮಾತಿನ ಪಂದ್ಯಾವಳಿ ಆಕಾಶವಾಣಿಯಾಗಿದೆ. ಸಂಜೆಯ ಕೆನ್ನೆಯ ಮೇಲೆ ಬಂದು ನಾಟಿದೆ ನಾಚಿಕೆ ಮುಳ್ಳು. ಮನದ ಮಗು ಹಠ ಮಾಡಿದೆ ಮಾಡುವ ಕೊಂಗಾಟ. ಕಣ್ಣಿಗೆ ಕಾಣೋ ಹೂಗಳೆಲ್ಲ ಏನೋ ಕೇಳುತ್ತಿವೆ. ನಿನ್ನಯ ನೆರಳ ಮೇಲೆ ಏನೋ ಚಳಿ ಹೇಳುತ್ತಿವೆ. ಸಿಂಗಾರ ಸಿರಿಯೇ ಅಂಗಲಿ ನೆಲೆ ಬಂಗಾರ ಗಿರಾಮಯ ಕಾಧಾರಿ ಅಂಬೂತೆ ಕಣ್ಮುಚ್ಚಿ ಗಂಗನ ಸಾರಸ ಛಾಯೆ. ವರ್ಷಗಳಿಂದ ನಡೆದಿರೋ ಒಂದು ಸಣ್ಣ ಇನ್ಸಿಡೆಂಟ್ ತಗೊಂಬೇಕಂದ್ರೆ, ನಮಗೆಲ್ಲರಿಗೂ ಗೊತ್ತಿರೋ ಸುಧಾಮೂರ್ತಿ ಅವರು ಟೆಲಿಕಾಮ್ ಕಂಪ್ನಿಗೆ ಇಂಟರ್ವ್ಯೂ ಕೊಟ್ಟಿರ್ತಾರೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮುಗಿಸಿ. ಸೆಲೆಕ್ಟ್ ಆದರೂ ಕೂಡ ಅವರಿಗೆ ಆಫರ್ ಲೆಟರ್ ಬಂದಿರಲ್ಲ. ಅವರು ಮಹಿಳೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಮಹಿಳೆಯರಿಗೆ ಬರೀ ಸಾಫ್ಟ್ ವರ್ಕ್ ಅಷ್ಟೇ ಮಾಡಕ್ ಬರುತ್ತೆ, ಅಲ್ಲಿರೋ ಮೆಕ್ಯಾನಿಸಮ್ ಆಗಿರ್ಬೋದು ಮೆಷಿನ್ಸ್ ಆಗಿರ್ಬೋದು ಅವನ್ನೆಲ್ಲ ಹ್ಯಾಂಡಲ್ ಮಾಡಕ್ ಆಗಲ್ಲ ಅನ್ನೋ ಮೈಂಡ್ ಸೆಟ್ ಇಂದ ಅವರಿಗೆ ಆಫರ್ ಲೆಟರ್ ಬಂದಿರಲಿಲ್ಲ. ಸೊ ಸುಧಾಮೂರ್ತಿ ಅವರು ಕಂಪ್ನಿ ಹೆಡ್ಗೆ ಲೆಟರ್ ಬರ್ದಾದ್ಮೇಲೆ, ನನ್ನ ಯಾಕೆ ನೀವು ತಗೊಂತಿಲ್ಲ, ನನಗೂ ಆ ಕೆಪಾಸಿಟಿ ಇದೆ ಅಂತ ಲೆಟರ್ ಬರ್ದ್ ಆದ್ಮೇಲೆ ಅವರಿಗೆ ಆಫರ್ ಲೆಟರ್ ಬರುತ್ತೆ. ಈ ಇನ್ಸಿಡೆಂಟ್ ನಡೆದು ತುಂಬಾ ವರ್ಷಗಳು ಆಗಿರ್ಬೋದು, ಬಟ್ ಅದೇ ಮೈಂಡ್ ಸೆಟ್ ಇನ್ನೂ ನಮ್ಮ ದೇಶದಲ್ಲಿ ನಡೀತಾನೆ ಇದೆ. ಯಾವುದೋ ಒಂಥರ ಬೇರೆ ವಿಷಯಕ್ಕಾಗಿರ್ಬೋದು ಅಥವಾ ಬೇರೆ ರೀತಿಯಲ್ಲಾಗಿರ್ಬೋದು ಈ ಮೈಂಡ್ ಸೆಟ್ ನಡೀತಾನೆ ಇದೆ. ಇತ್ತೀಚೆಗೆ ಮಹಿಳೆಯರು ಎಲ್ಲ ಫೀಲ್ಡಲ್ಲೂ ಕೆಲಸ ಮಾಡ್ತಿದ್ದಾರೆ, ಬಟ್ ಅಲ್ಲಿ ಆಗೋ ಹರಾಸ್ಮೆಂಟ್ ಕೂಡ ಅವ್ರಿಗೆ ತಡ್ಕೊಳಕ್ ಆಗ್ತಿಲ್ಲ. ತುಂಬಾ ಹರಾಸ್ಮೆಂಟ್ ಕೂಡ ಆಗ್ತಿದೆ ಹೊರಗಡೆ ಆಫೀಸಲ್ಲಿ ಆಗಿರ್ಬೋದು, ಸುಸ್ತಾಗಿ ಮನೆಗೆ ಬಂದ್ರೆ ಮನೇಲಿ ಆಗೋ ಹರಾಸ್ಮೆಂಟ್ ಕೂಡ ಆಗಿರ್ಬೋದು. ಮಹಿಳೆಯರು ಹೊರಗಡೆನೂ ಕೆಲಸ ಮಾಡ್ಬೇಕು ಮತ್ತೆ ಮನೆಗೆ ಬಂದು ರೆಸ್ಟ್ ತಗೋಣೋ ಥಾಟ್ ಕೂಡ ಅವ್ರಿಗೆ ಬರಲ್ಲ. ಎಷ್ಟೇ ಕಷ್ಟ ಆಗಿದ್ರು, ಎಷ್ಟೇ ಸುಸ್ತಾಗಿದ್ರು, ತಮ್ಮ ಮನೆಯವ್ರಿಗೋಸ್ಕರ, ತಮ್ಮವರಿಗೋಸ್ಕರ, ಮಕ್ಕಳಿಗೋಸ್ಕರ ಕಷ್ಟಪಟ್ಟು ಕೆಲಸ ಮಾಡ್ತಾರೆ, ಪ್ರೀತಿ ತೋರಿಸ್ತಾರೆ. ಆದ್ರೆ ಅವ್ರಿಗೆ ಸಿಗೋ ರೆಸ್ಪೆಕ್ಟ್ ಏನು ಅಂದ್ರೆ ಏನು ರೆಸ್ಪೆಕ್ಟ್ ಸಿಗ್ತಿಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಈಗಲೂ ಕೂಡ ಮದ್ವೆ ಆಗಿ 30 ವರ್ಷ ಆದ್ರೂ ಕೂಡ ಒಂದು ಹೆಣ್ಣು ತನ್ನ ಮನಸ್ಸಲ್ಲಿರೋ ಅಭಿಪ್ರಾಯನ, ತನ್ನ ಮನಸ್ಸಲ್ಲಿರೋ ಥಾಟ್ನ ಹೇಳ್ಕೊಳಕ್ಕೆ ಭಯ ಪಡ್ತಿದ್ದಾಳೆ. ಅದನ್ನ ಯಾರು ಕೂಡ ಒಪ್ಕೊಳಕ್ ರೆಡಿ ಇಲ್ಲ. ಯಾರ ಮನಸ್ಸಿಗೂ ಯಾಕೆ ಹೋಗ್ತಿಲ್ಲ, ಅದು ಸರಿ ಇರ್ಬೋದು ಅಂತ ಯಾಕೆ ನಾವ್ಯಾರು ಯೋಚನೆ ಮಾಡಲ್ಲ? ಈ ತರ ಯೋಚನೆ ಮಾಡ್ಬೇಕು ಅನ್ನೋದು ನನ್ನ ಅಭಿಪ್ರಾಯ.